ಪರೀಕ್ಷೆ ಮತ್ತು ಹಸಿರು ಇಂಧನ ಉತ್ತೇಜನ, ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಕೆಗೆ ಪ್ರೋತ್ಸಾಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:51 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ, ಪರಿಸರ, ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಪರಿಸರ, ಕೃಷಿ, ಬದುಕು ಕುರಿತ ವಿಚಾರಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ ನನ್ನದು, ಪುಣ್ಯವೇ ನನ್ನದು. ಪ್ರಸ್ತುತಿ ವಿಜಯ್ ಅಂಗಡಿ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಬಾಂಧವರೇ, ಶ್ರೋತೃಗಳೇ, ನಿಸರ್ಗದಲ್ಲಿ ಅನೇಕ ರೀತಿಯ ಪಕ್ಷಿಗಳಿದ್ದಾವೆ. ಬರೀ ಕೋಗಿಲೆ, ನವಿಲು, ಗುಬ್ಬಚ್ಚಿ, ಕಾಗೆ, ಬಾತುಕೋಳಿ, ಕೊಕ್ಕರೆ, ಹೀಗೆ ಹತ್ತಾರು ಪಕ್ಷಿಗಳೇ ನಮಗೆ ಹೆಚ್ಚಿಗೆ ಕಾಣಲಿಕ್ಕಿಲ್ಲ. ಹುಡುಕಿ ಅಂತ ಹೋದರೆ ತುಂಬ ರೀತಿಯ ಪಕ್ಷಿಗಳು, ವಿಭಿನ್ನ ಗುಣದ ಪಕ್ಷಿಗಳು, ಹಾಗೆ ಗಾತ್ರದಲ್ಲಿ, ಆಕಾರದಲ್ಲಿ, ಬಣ್ಣದಲ್ಲಿ ವಿಭಿನ್ನತೆಯನ್ನು ಹೊಂದಿರುವ ಪಕ್ಷಿಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಬಗ್ಗೆ ಅನೇಕರು ಅಧ್ಯಯನವನ್ನು ಮಾಡ್ತಿದ್ದಾರೆ. ಈ ಪರಿಸರದಲ್ಲಿ ಬರೀ ಪಕ್ಷಿಗಳೇ ಇಲ್ಲ, ಕೀಟಗಳು, ಸೂಕ್ಷ್ಮಜೀವಿಗಳು, ಹಾಗೆ ಅನೇಕ ರೀತಿಯ ಪ್ರಾಣಿಗಳು, ಜೀವಿಗಳು ಈ ನಿಸರ್ಗದೊಂದಿಗೆ ಬಾಳ್ತವೆ, ಬದುಕ್ತವೆ. ಇದಕ್ಕೆ ಪೂರಕವಾಗಿ ನಿಸರ್ಗ ಎಷ್ಟು ಚೆನ್ನಾಗಿ ಕೈ ಜೋಡಿಸುತ್ತೆ, ಹಾಗೆ ಕೆಲವೊಮ್ಮೆ ಅವುಗಳ ಅವನತಿಗೂ ಕಾರಣವಾಗ್ತದೆ. ಏನೇ ಆದರೂ ಈ ಸೃಷ್ಟಿಗೆ ನಾವು ಶರಣು ಅನ್ಲೇಬೇಕು. ಈ ಸೃಷ್ಟಿಯನ್ನ ನೋಡಿಕೊಂಡು ಎಷ್ಟೊಂದು ಸಾಹಿತ್ಯ ರಚನೆ ಆಗಿದೆಯಲ್ವಾ? ಎಷ್ಟೆಲ್ಲ ಜನ ಸಾಹಿತಿಗಳು ಪ್ರಕೃತಿ ಕುರಿತಂತೆ ಸಾಹಿತ್ಯವನ್ನ ರಚನೆ ಮಾಡಿದರೆ, ಕವನಗಳನ್ನು ಈ ನಾಡಿಗೆ ನೀಡಿದರೆ, ಅವುಗಳಿಂದಲೇ ಸುಮಧುರ ಹಾಡುಗಳು ರಚನೆಯಾಗಿ ನಮ್ಮ ಮನಸ್ಸಿಗೆ ಮುದು ನೀಡುತ್ತವೆ. ಶಿವಯೋಗಿ ಶ್ರೀ ಪುಟ್ಟಯ್ಯಜ್ಜ ಈ ಚಿತ್ರದ ಗೀತೆಯನ್ನ ಈಗ ಪ್ರಸಾರ ಮಾಡಲಾಗ್ತಾ ಇದೆ. ಕೇಳುಗರೆ, ಸಂಗೀತ ಕಟ್ಟಿ ಮತ್ತು ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದಾರೆ. ಗೀತ ರಚನೆ ಮತ್ತು ಸಂಗೀತ ಸಂಯೋಜನೆ ಅಮರ್ ಪ್ರಿಯ. ರಾಜನೇ ಕಣ್ತೆರೆದು ನೋಡುವಾ. ಕೇಳುಗರೆ, ಈ ನಿಸರ್ಗದಲ್ಲಿ ಏನೆಲ್ಲ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ ನೋಡಿ. ಗಾಳಿಯನ್ನ ಸೃಷ್ಟಿ ಮಾಡಿರೋರು ಯಾರು? ಬೆಳಕು ಹಾಗೆ. ಜೊತೆಗೆ ಈ ಭೂಮಿಯು ನಮ್ಮನ್ನೆಲ್ಲ ಹೇಗೆ ತಿರುಗಿಸುತ್ತೋ ಹಾಗೆ ತಾನೂ ತಿರುಗುತ್ತೆ. ನಿರಂತರವಾಗಿ ತಿರುಗುವ ಸ್ವಭಾವ ಈ ಭೂಮಿಗಿದೆ ಅಲ್ವಾ? ಆದರೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ಸರಿಯಾಗಿ ಶ್ರಮ ಪಡ್ತಾ ಇಲ್ಲ, ಹಾಗೆ ಬೆವರನ್ನ ಸುರಿಸಿ ದುಡಿತಾ ಇಲ್ಲ ಅಂತ ಅನ್ಕೊಂಡು ನಿಸರ್ಗವು ಬೇಸರದಿಂದ ನುಡಿಯೋದಿದೆ ಅಂತ ಅನ್ಕೊಂಡು ಹಿರಿಯರು ಮಾರ್ಮಿಕವಾಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಈ ಭೂಮಿ ಮೇಲೆ ಇರುವ ಪ್ರತಿಯೊಬ್ಬ ಮನುಜ ಶ್ರಮಪಟ್ಟು ಆಸಕ್ತಿಯಿಂದ ಕ್ರಿಯಾಶೀಲತೆಯಿಂದ ಕೆಲಸಗಳನ್ನ ಮಾಡ್ತಾ ಇದ್ರೆ ಆಗ ಹುಡುಕಿದ್ರು ಬಡವರು, ದರಿದ್ರರು ಅಥವಾ ಕಷ್ಟದಲ್ಲಿರೋರು ಅಂತ ಕಾಣೋದಿಲ್ಲ. ಕಷ್ಟವೇ ನಮ್ಮ ಸುಖದ ಸೋಪಾನ. ಕಷ್ಟ ಪಡ್ತಾ ಇದ್ರೆ ಸುಖ ನಿಮ್ಮ ಜೊತೆಗೆ ಇದ್ದೇ ಇರುತ್ತೆ. ಕಷ್ಟಗಳನ್ನ ಬಿಟ್ಟು ಸುಖವನ್ನ ಹುಡುಕ್ತಾ ಹೋದ್ರೆ ತೊಂದರೆಗಳು ನಿಮ್ಮ ಜೊತೆಗೆ ಅಂಟಿಕೆ ಮಾಡ್ತವೆ. ನೋಡಿ, ಈ ನಿಸರ್ಗದಲ್ಲಿ ಏನೆಲ್ಲ ಪಕ್ಷಿಗಳು, ಪ್ರಾಣಿಗಳು ಸಂತೋಷಕರವಾಗಿ ಶ್ರಮದಿಂದ ಜೀವನ ಮಾಡ್ತಾವಲ್ವಾ? ಶ್ರಮ ಪಡೆದಲೇ ಅವುಗಳಿಗೆ ಆಹಾರ ಸಿಗೋದಿಲ್ಲ. ಬಾನಾಡಿಯಲ್ಲಿ ಹಾರಾಡುವ ಪಕ್ಷಿಗಳನ್ನು ಸೇರ್ಕೊಂಡು ಕೀಟಗಳು, ಸೂಕ್ಷ್ಮಜೀವಿಗಳು, ಅನೇಕ ಪ್ರಾಣಿಗಳನ್ನ ನೋಡಿದ್ರೆ ನಾವು ಎಷ್ಟು ಲವಲವಿಕೆಯಿಂದ ಇರಬೇಕಲ್ವಾ? ಸಸ್ಯಗಳು ಸಹ ಅಷ್ಟೇ. ಒಂದು ಸಣ್ಣ ಹುಲ್ಲು ಎಷ್ಟು ಚೆನ್ನಾಗಿ ಬೆಳೀತಾ ಇರುತ್ತೆ, ಅದು ಬೇರೆ ಜೀವಿಗಳಿಗೆ ಆಹಾರವೂ ಆಗುತ್ತೆ. ಸೂಕ್ಷ್ಮ ಜೀವಿಗಳು ಸಹ ಅವುಗಳ ಬೇರನ್ನ ತಿಂದು ಜೀವನ ಮಾಡ್ತವೆ. ಹೀಗೆ ಪ್ರತಿಯೊಂದು ಜೀವಿಯು ನಿರಂತರವಾಗಿ ಕೆಲಸಗಳನ್ನ ಮಾಡ್ತಾ ಇರುವಾಗ ನಾವ್ಯಾಕೆ ಹಾಗೆ ಕೂತ್ಕೊಳ್ಬೇಕು? ಹಾಗೆ ಕಾಲಹರಣ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಫಲ ಅಲ್ವಾ? ರೈತ ಬಂಧವರೇ, ರೈತನ ಬದುಕು ಸಮೃದ್ಧಿಯಾದುದು, ಶ್ರೇಷ್ಠವಾದುದು ಅಂತ ಅನ್ಕೊಂಡು ಅನೇಕ ಜನ ಹೇಳ್ತಾ ಬಂದ್ರು, ತೋರಿಸಿದ್ರು. ನಾಡಿಗೆ ಈಗಲೂ ಎಷ್ಟೋ ಜನ ಮೌನವಾಗಿ ತಮ್ಮ ಕಾಯಕವನ್ನ ಮಾಡ್ತಾ ಕೃಷಿ ಹೀಗೂ ಇರುತ್ತಂತ ಅನ್ಕೊಂಡು ನಾವು ತಿಳ್ಕೊಳ್ಬೇಕಾಗ್ತದೆ. ಶ್ರಮವನ್ನ ಕೇಳುವ, ಅನೇಕ ಜೀವಿಗಳೊಂದಿಗೆ ಬದುಕುವ ಈ ಕೃಷಿಯಲ್ಲಿ ಸುಖವೂ ಇದೆ, ಬರೀ ಕಷ್ಟವಲ್ಲ. ನಂಬರ್ 73 ಶಾಂತಿ ನಿವಾಸ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಈ ಗೀತೆಯನ್ನ ರಚನೆ ಮಾಡಿದರೆ ಕೆ ಕಲ್ಯಾಣ್, ಸಂಗೀತ ಭಾರದ್ವಾಜ್. ಸರಿಗಮ ಕಲಿಸಿದ ಗುರುಗಳು ಯಾರು ಎಟುಕದ ಕಾಮನ ಬೀಳಲಿ ಬಳ್ಳವ ಬಳಿದೋ ಯಾರು ನಮ್ಮೊಳಗೆ ಉಸಿರಾಡು ಗಾಳಿಯ ಕಂಡವರು ಯಾರು ರೆಪ್ಪೆಯ ಬಾಗಿಲು ಮುಚ್ಚಿದರು ಕನಸನ್ನು ಕಲಿಸೋ ಯಾರು ಈ ಬಾಳಿನ ಬಿಟ್ಟು ಇದು ಅಲೆಗಳು ನೀರಿಗೆ ಅಂಟಲ್ಲ ಬೆಂಕಿಲಿ ಬೆಳಕು ಉಳಿಯಲ್ಲ ಸಾಗುವ ದಾರಿಗೆ ಸವೆಯುವ ಹೆಜ್ಜೆಗೆ ನೆನಪೇ ಬೆಳಕು ಸುಳ್ಳಲ್ಲ ತಿರುಗೋ ಭೂಮಿ ತಿರುಗೋದನ್ನ ಮರೆಯೋ ದುಂಟೇನೋ ಕಡಲು ಎಂದು ನದಿಗಳ ಹಾಗೆ ಹರಿಯೋ ದುಂಟೇನೋ ಮಣ್ಣ ಮೇಲೆ ಮೀನುಗಳೆಂದು ಓಡೋದುಂಟೇನೋ ಕಲ್ಲ ಮೇಲೆ ಮರಗಳು ಎಂದು ಬೆಳೆಯೋ ದುಂಟೇನೋ ನಗು ಬ್ಯಾಗ ನಗಲೇ ಬೇಕು ಅಳು ಬ್ಯಾಗ ಅಳಲೇ ಬೇಕು ಈ ಜೀವನದ ಬಂಡಿಯಲ್ಲಿ ಚಕ್ರಗಡ ಹಾಗಿರಬೇಕು ರೈತ ಬಂಧವರೇ, ಶ್ರೋತೃಗಳೇ, ನಿಸರ್ಗದಲ್ಲಿರುವ ಹಲವು ಜೀವಿಗಳು ಹೇಗೆ ಪರಸ್ಪರ ಸಹಕಾರದಿಂದ ಜೀವಿಸ್ತೇವೆ ಅನ್ನೋದನ್ನು ನಾವು ನೋಡಿ ಕಲಿಬೇಕು. ಹೂವು, ದುಂಬಿ, ಚಿಟ್ಟೆ, ಜೇನು ಇವುಗಳಲ್ಲಿರುವ ಅನ್ಯೋನ್ಯತೆಯನ್ನು ನೋಡಿ. ಹೂವಿಗೆ ಪರಾಗಸ್ಪರ್ಶ ಆಗದೆ ಹೋದರೆ ಕಾಳೆ ಕಟ್ಟುವುದಿಲ್ಲ ಅಥವಾ ಕಾಯಿ ಇಲ್ಲವೇ ಹಣ್ಣೆ ಆಗೋದಿಲ್ಲ. ಜೊತೆಗೆ ಸಂತಾನ ಅಭಿವೃದ್ಧಿಗೂ ಸಮಸ್ಯೆನೇ. ಕೀಟಗಳು, ಚಿಟ್ಟೆಗಳು, ಜೇನು ಅಥವಾ ದುಂಬಿ ಇರಲೇಬೇಕು ನಿಸರ್ಗದಲ್ಲಿ. ಹಾಗೆ ಈ ಭೂಮಿಗೆ ಮಳೆ ಬರ್ತಾ ಇದ್ರೆ ಮಾತ್ರ ಬೆಳೆ, ಹಾಗೆ ಅನೇಕ ಸಸ್ಯಗಳು ಪುಷ್ಕಳವಾಗಿ ಬೆಳೀತಾ ಇರ್ತವೆ. ಜಲ, ಕಡಲು, ಮೋಡ ಇವುಗಳಿಗಿರುವ ಸಂಬಂಧ ನೋಡಿ. ಹೀಗೆ ನಾವು ನಿಸರ್ಗದ ಅನೇಕ ಸಂಗತಿಗಳನ್ನು ನೋಡ್ತಾ ಹೋದರೆ ನಾವು ಏನೆಲ್ಲ ಕಲಿಬೇಕು ಅಲ್ವಾ? ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ಚಿತ್ರದ ಗೀತೆ ಈಗ ಬಿತ್ತರವಾಗ್ತಾ ಇದೆ. ಸ್ವರ ಸುಮಾ ಶಾಸ್ತ್ರಿ, ಸಂಗೀತ ಸಾಧು ಕೋಕಿಲ, ರಚನೆ ಎಸ್ ಮಹೇಂದ್ರ. ರೈತ ಬಾಂಧವರೇ, ಶತ್ರುಗಳೇ, ನಿಸರ್ಗ ನಮಗೆಲ್ಲ ಏನೆಲ್ಲ ಪದಾರ್ಥಗಳನ್ನು ಸಂಪನ್ಮೂಲಗಳನ್ನು ಕೊಡ್ತಾ ಇದೆ ಅಲ್ವಾ? ಆದರೆ ನಾವು ಈ ಭೂಮಿಗೆ ಏನು ಕೊಡ್ತಾ ಇದ್ದೀವಿ? ಭೂಮಿ ಕೊಡೋದು ಬಯಸಿದಷ್ಟು, ಆದರೆ ನಾವು ಕೊಡೋದು ಬೊಗಸೆಯಷ್ಟು. ನಮ್ಮ ಜೀವವನ್ನು ರಕ್ಷಿಸುವ ಈ ಭೂಮಿಯು ದಿನವೂ ನಮಗೆ ಬೇಕಾದ ಆಮ್ಲಜನಕವನ್ನು ನೀಡ್ತಾ ಇದೆ. ಬರೀ ವೃಕ್ಷಗಳಲ್ಲದಲ್ಲೇ ಪಾಚಿ ಜಾತಿಗೆ ಸೇರಿರುವ ಜೀವಿ ಸಂಕುಲ, ಹಲವಾರು ಸಣ್ಣ ಸಣ್ಣ ಸಸ್ಯಗಳು ಸಹ ಆಮ್ಲಜನಕವನ್ನು ನೀಡ್ತದವೆ. ಆಮ್ಲಜನಕ ಹಣ್ಣು, ಆಹಾರ, ನೀರು, ಗಿಡಮೂಲಿಕೆ ಮುಂತಾದವುಗಳನ್ನು ಎಷ್ಟು ಚೆನ್ನಾಗಿ ಈ ಮಣ್ಣು ನೀಡ್ತಾ ಇದೆ ಅಲ್ವಾ? ಅದಕ್ಕೆ ಹೇಳಿದ್ದು ಮಣ್ಣೇ ಹೊನ್ನು ಎಂದು. ಭೂಮಿಯ ಈ ಸದ್ಗುಣವನ್ನು ಅರ್ಥ ಮಾಡಿಕೊಂಡಿದ್ದ ನಮ್ಮ ಹಿರಿಯರು ಭೂಮಿಪುತ್ರರಾಗಿ ಅಂತ್ಯ ಆಗುವವರೆಗೂ ಆನಂದದಿಂದ ಜೀವನ ಮಾಡ್ಕೊಂತ ಬಂದರು. ಮಕ್ಕಳಿಗೂ ಕೃಷಿ ಕೆಲಸವನ್ನು ಕಲಿಸಿದರು, ಕೃಷಿಯಲ್ಲೇ ಉಳಿಲಿಕ್ಕೆ ಹೇಳ್ತಾ ಬಂದರು. ಆರೋಗ್ಯವನ್ನು, ಆನಂದವನ್ನು, ಹಣವನ್ನು ನೀಡುವ ಕೃಷಿ ಚಿರಕಾಲವು ಮನುಷ್ಯನಿಗೆ ಸಂಜೀವಿನಿ. ರೈತ ಬಾಂಧವರೇ, ನಿಮಗೆ ಸಿಕ್ಕಿರುವ ಈ ಕಸಬನ್ನು ಪ್ರೀತಿಯಿಂದ ಗೌರವದಿಂದ ಕಾಣಿ, ಅದರಲ್ಲಿ ಆನಂದವನ್ನು, ಅಭಿವೃದ್ಧಿಯನ್ನು, ಹಣವನ್ನು ಕಂಡುಕೊಳ್ಳಿಕ್ಕೂ ಮಾರ್ಗಗಳನ್ನು ಹುಡುಕ್ತಾ ಇರಿ. ಮನೆಯಲ್ಲಿ ನೀವೊಬ್ಬರೇ ಅಲ್ಲದಲ್ಲೇ ಎಲ್ಲರೂ ಸೇರಿಕೊಂಡಾಗ ಆನಂದ, ಹಣ, ಅಭಿವೃದ್ಧಿ ದುಪ್ಪಟ್ಟಾಗುತ್ತೆ ಅಥವಾ ನಾಲ್ಕಾರು ಪಟ್ಟು ಹೆಚ್ಚಿಗಾಗ್ತದೆ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಪರಿಸರ, ಕೃಷಿ, ಬದುಕು ಕುರಿತ ವಿಷಯಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಬಿತ್ತರವಾಯಿತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳೆ ಸಂಜೆ 5:30 ಕೃಷಿ ರಂಗದಲ್ಲಿ ತೋಟಗಾರಿಕೆ ನೋಟುಗಳಿಕೆ ಮಾಲಿಕೆಯಲ್ಲಿ ಹಲಸಿನಲ್ಲಿ ಮೌಲ್ಯವರ್ಧನೆ, ಈ ಕುರಿತು ಡಾಕ್ಟರ್ ಬಿಎನ್ ಸತೀಶ್ ಅವರೊಡನೆ ಸಂದರ್ಶನವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕೊಡಗು ಜಿಲ್ಲೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. हमने फसल बीमा योजना को अधिक प्रभावी बनाया है, उसके दायरे में ज्यादा किसानों को लाए. इन्निल्ला भया इन्निल्ला चिंते सिग्गिदे नमगे होस मार्ग माडिसी ना बहु बेले विमेय दूरागिसिदे रहितर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळे विमेयिंद एल्लरू तृप्त. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಅಶೋಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸಮಯ 7:20 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ, ಮಡಿಕೇರಿ. ಇಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಠೇವಣಿ ಮೇಲೆ ಆಕರ್ಷಕ ಬಡ್ಡಿದರ, ಚಿಟ್ ಫಂಡ್ ಹಾಗೂ ಇ ಸ್ಟ್ಯಾಂಪ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ ಕಲೆ ಮತ್ತೆ ಸಂಸ್ಕೃತಿ ಪ್ರತಿಯೊಬ್ಬಂಗೆ ಕೂಡ ಅರ್ಥ ಆಗುವ ಮಾಧ್ಯಮ ಆಗಿದ್ದು, ಈ ನಿಟ್ಟಿನಲ್ಲಿ ಪಂಡಕಾಲಂದಲು ಉಳಿಸಿಕೊಂಡು ಬಂದಿದ್ದ ಕಲಾ ಪ್ರಕಾರಗಳಿಗೆ ಇನ್ನಷ್ಟು ಪ್ರೋತ್ಸಾಹ ದೊರೆಯುವಂತಾಕುತ್ತ ಕುಶಾಲನಗರ ತಾಲೂಕಿನ ಗುಡ್ಡಿಹೊಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಸ್ಎಸ್ ನಂದಿನಿ ಅವು ಹೇಳದು, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಕಡೆಯಿಂದ ಸಮಾಜ ಕಲ್ಯಾಣ ಇಲಾಖೆ ಸಹಕಾರಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆ ಕೂಡುಕೂಟಲಿ ಕುಶಾಲನಗರ ಹತ್ತಿರದ ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಸಭಾಪಾಡಿಲಿ ಶನಿವಾರ ನಡೆದ ಜನಪರ ಉತ್ಸವ ಕಾರ್ಬಾರಿಗೆ ಚಾಲನೆ ನೀಡಿ ಅವು ಮಾತಾಡಿದ್ರು. ಕೊಡವ ವಾದ್ಯ, ಕಂಸಾಳೆ, ಡೊಳ್ಳು ಕುಣಿತ, ಭರತನಾಟ್ಯ, ಬ್ಯಾರೆ ಬ್ಯಾರೆ ಜಾನಪದ ಕಲಾ ಪ್ರಕಾರಗ ಇಂದು ಕೂಡ ಜನಮನ ಸೆಳೆಯುತ್ತಾ ಉಟ್ಟು ಇದಕ್ಕೆ ಪ್ರೋತ್ಸಾಹ ಕೊಡ್ದು ಶ್ಲಾಘನೀಯ ಅಂತ ಅವು ಹೇಳದು. ಈ ಕಾರ್ಬರ್ಲಿ ಸೋಮರಪೇಟೆ ತಾಲೂಕಿನ ಡಾಕ್ಟರ್ ವಿಆರ್ ಅಂಬೇಡ್ಕರ್ ವಸತಿ ಶಾಲೆನ ಮುಖ್ಯ ಶಿಕ್ಷಕರು, ಉಪನ್ಯಾಸಕರು, ಶಿಕ್ಷಕರು, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಭಾರತ ಸ್ಕೌಟ್ಸ್ ಮತ್ತೆ ಗೈಡ್ಸ್ ರಾಜ್ಯ ಸಂಸ್ಥೆ ಮತ್ತೆ ಮೂಡಬಿದ್ರಿನ ಆಳ್ವಾಸ್ ವಿದ್ಯಾಸಂಸ್ಥೆ ಕೂಡುಕೂಟಲಿ ಡಿಸೆಂಬರ್ 21ರಿಂದ 27ಕ್ಕೆ ಮುಟ್ಟ ಅಂತಾರಾಷ್ಟೀಯ ಸಾಂಸ್ಕೃತಿಕ ಜಾಂಬೂರಿಗೆ ಸಂಬಂಧಪಟ್ಟ ಹಂಗಿ ಕೊಡಗು ಜಿಲ್ಲೆನ ಲೋಗೋನ ಡಿಸೆಂಬರ್ 12ರಂದು ಹೊತ್ತಾರೆ 10:30 ಸಾರ್ವಜನಿಕ ಇಲಾಖೆ ಉಪನಿರ್ದೇಶಕರು ರಂಗದಾಮಯ್ಯ ಅವು ಸ್ಕೌಟ್ಸ್ ಮತ್ತೆ ಗೈಡ್ಸ್ ಭವನಲ್ಲಿ ಬಿಡುಗಡೆ ಮಾಡುವತ್ತ ಗೊತ್ತಾಗುಟ್ಟು. ವಿರಾಜಪೇಟೆ 66/11 kV ವಿದ್ಯುತ್ ವಿತರಣಾ ಕೇಂದ್ರದ ವಿಎಫ್ 7 ಹೆಗ್ಗಳ ಮತ್ತೆ ವಿಎಫ್ 7 ಚೆಂಬೆಬೆಳ್ಳೂರು ಪೀಡರ್ನ ವಿದ್ಯುತ್ ಮಾರ್ಗದ ಹತ್ತಿರದ ಮರದ ಕೊಂಬೆನ ಕಡಿಯಕ್ಕೆ ಹಂಗೆ ರಿಪೇರಿ ಕೆಲಸ ಇರದರಿಂದ ಡಿಸೆಂಬರ್ 12ರಂದು ಹೊತ್ತಾರೆ 9 ಗಂಟೆಯಿಂದ ಹಿಂಬುತ್ತು 5 ಗಂಟೆಗೆ ಮುಟ್ಟ ಅರ್ಜಿ ಪೆರಂಬಾಡಿ ಹೆಗ್ಗಾಳ ತೋರ ಚೇಟೋಳಿ ಗುಂಡಿಗೇರೆ ನಿರ್ಮಲಗಿರಿ ಕಣ್ಣಂಗಾಳ ಬೆಂಬೆಬೆಳ್ಳೂರು ಹಾಲ್ಗುಂದ ಕೊಂಡಂಗೇರಿ ಸುತ್ತಮುತ್ತ ವಿದ್ಯುತ್ ಇರದುಳೆ ಸಾರ್ವಜನಿಕರು ಸಹಕರಿಸುವಂಗೆ ಸಿಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಜಿಲ್ಲಾಡಳಿತ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬ್ಯಾರೆ ಬ್ಯಾರೆ ಕೂಡುಕುಟ್ಟಂದ ಡಿಸೆಂಬರ್ 12ರಂದು ಹೊತ್ತಾರೆ 9 ಗಂಟೆಗೆ ಬಾಳೆಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪುಕ್ಸಟೆ ಆಗಿ ಆರೋಗ್ಯ ತಪಾಸಣಾ ಶಿಬಿರ ನಡೆದದೆ ತಾ ಗೊತ್ತಾಗುಟ್ಟು. ರಾಜಸೀಟು ಉದ್ಯಾನವನದಲ್ಲಿ ಇಂದು ಕೊಡಗು ಕಾಫಿ ಮೇಳಕ್ಕೆ ಜಿಲ್ಲಾಧಿಕಾರಿಗ ಚಾಲನೆ ನೀಡಿ ಮಾತಾಡಿದ್ರು. ಜಿಲ್ಲೆಯಲ್ಲಿ ಕಾಫಿ ಮೇಳಕ್ಕೆ ಸಾರ್ವಜನಿಕರಿಂದ ಹಂಗೆ ಪ್ರವಾಸಿಗರಿಂದ ಒಳ್ಳೆ ಸ್ಪಂದನೆ ಸಿಕ್ಕಿಟ್ಟು ಕಾಫಿ ಬೆಳೆಯ ಮಹತ್ವನ ಪ್ರತಿಯೊಬ್ಬರು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಗ್ರೇಟರ್ ರಾಜಸೀಟು ಉದ್ಯಾನವನದಲ್ಲಿ ಕೊಡಗು ಕಾಫಿ ಮೇಳ ಹಮ್ಮಿಕೊಳ್ಳಲಾಗುತ್ತು ತಾವು ಹೇಳದು. ನಗರಸಭೆ ಅಧ್ಯಕ್ಷರು, ಜಿಲ್ಲೆಯಲ್ಲಿ ಕೃಷಿಕರು ಕಾಫಿ ಮತ್ತೆ ಕರಿಮೆಣಸು ಕೃಷಿಯಿಂದ ಬದುಕು ನಡೆಸ್ತಾ ಉಳೋ, ಕಾಫಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ದರ ಕೂಡ ಸಿಗ್ತಾ ಉಟ್ಟು ತಾ ಅವು ಹೇಳದು. 18 ವರ್ಷ ಮೇಲ್ಪಟ್ಟವು ಮತದಾನ ಮಾಡೋಕು, ಎಲ್ಲವೂ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡೋಕು ತಾ ಅವು ಕಿವಿಮಾತು ಕೊಟ್ಟು. ಈ ಕಾರ್ಬರ್ಲಿ ಸಣ್ಣ ವಂಡ ಕಾವೇರಪ್ಪ, ಡಿವೈಎಸ್ಪಿ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ವಿದ್ಯುತ್ ವಿತರಣಾ ಕೇಂದ್ರ ಮತ್ತೆ ಮಾರ್ಗಲ್ಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬುತ್ತು 5 ಗಂಟೆಗೆ ಮುಟ್ಟ 220 kV ಕುಶಾಲನಗರ, 33/11 kV ಆಳೂರು ಸಿದ್ದಾಪುರ, 66/11 kV ಸುಂಟಿಕೊಪ್ಪ, 66/11 kV ಮಡಿಕೇರಿ ಉಪಕೇಂದ್ರಲ್ಲಿ ಆದ ಕುಶಾಲನಗರ, ಕೂಡಿಗೆ, ನಂಜರಾಯಪಟ್ಟಣ, ಸುಂಟಿಕೊಪ್ಪ, ಚೆಟ್ಟಲ್ಲಿ, ಸೋಮರಪೇಟೆ, ಶಾಂತಲ್ಲಿ, ಕುಮಾರಹಳ್ಳಿ, ಗೌಡಹಳ್ಳಿ, ಹೆಗ್ಗಡಮನೆ, ಅಬ್ಬೂರುಕಟ್ಟೆ, ಆಯಗೂರು, ಹೊಸಗುತ್ತಿ, ಗಣಗೂರು, ಗೋಣಿಮರೂರು, ಆಲೂರು, ಸಿದ್ದಾಪುರ, ಮಾಲಂಬಿ, ಸಿದ್ದಲಿಂಗಾಪುರ, ಮಡಿಕೇರಿ ಪೇಟೆ, ಬೋಯಿಕೇರಿ, ಗಾಳಿಬೀಡು, ಕುಂಡಮೇಸ್ತ್ರಿ, ಮೇಕೇರಿ, ಕಡಗದಾಳು, ಸಂಪಾಜೆ, ಭಾಗಮಂಡಲ ಹಂಗೆ ಸುತ್ತಮುತ್ತ ವ್ಯಾಪ್ತಿ ಪ್ರದೇಶದಲ್ಲಿ ವಿದ್ಯುತ್ ಇರ್ದುಳೆ, ಸಾರ್ವಜನಿಕರು ಸಹಕರಿಸುವಂಗೆ ಸಿಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿತಾಬಾಯಿ ಅವು ಕೇಳಿಕೊಂಡಳು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಬ್ಯಾರೆ ಬ್ಯಾರೆ ಸಂಘದ ಕೂಡುಕುಟ್ಟಂದ ಮಾನವ ಹಕ್ಕುಗಳ ದಿನಾಚರಣೆನ ಪ್ಯಾಟೆನ ಜಿಲ್ಲಾಡಳಿತ ಭವನ ಸಭಾಬಡಿಲಿ ಇಂದು ನಡೆದು ಪ್ರಧಾನ ಜಿಲ್ಲಾ ಮತ್ತೆ ಸೆಷನ್ ವಕೀಲರು ಎಂ ಬೃಂಗೇಶ್ ಮಾತಾಡಿ, ಜೀವನ ವಿದ್ಯಾಭ್ಯಾಸ ಆದ ಮೇಲೆ ಶುರು ಆದೆ, ಅಲ್ಲಿಗೆ ಮುಟ್ಟ ನಾವೆಲ್ಲ ಬಾಲ್ಯ ವ್ಯವಸ್ಥೆಯಲ್ಲಿ ಇದ್ದವೆ, ಆಮೇಲೆ ಜೀವನ ಯಾವ ರೀತಿ ನಡೆದದೆ ಅಂತ ತಿಳುವಳಿಕೆ ಬಂದದೆ. ಭಾರತದ ಸಂವಿಧಾನದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಮಹತ್ವ ನೀಡಲಾಗುತ್ತು ಅಂತ ಅವು ಮಾತಾಡ್ದು. ಹಂಗೆ ಈ ಕಾರ್ಬಾರ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಸೇರ್ದಂಗೆ ಜಿಲ್ಲಾಧಿಕಾರಿಗ, ಹೆಚ್ಚುವರಿ ಜಿಲ್ಲಾಧಿಕಾರಿಗ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ ಇನ್ನು ಮುಖ್ಯಪಟ್ಟವು ಹಾಜರಿದ್ದು. ಅಮ್ಮತ್ತಿನ ಮಿಲನ್ಸ್ ಕ್ಲಬ್ ಕಡೆಯಿಂದ ಕರ್ನಾಟಕ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಹಂಗೆ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಕೂಡುಕೂಟಂದ ಆಯೋಜನೆ ಮಾಡಿದ ಅಖಿಲ ಭಾರತ ಹೊನಲು ಬೆಳಕಿನ ಕಾಲ್ಚೆಂಡ್ ಪೈಪೋಟಿ ಜನವರಿ 20-29 ಮುಟ್ಟ ನಡೆದದೇತ ಕ್ಲಬ್ನ ಅಧ್ಯಕ್ಷ ಲಿಜೀಶ್ ಅವು ಮಾಹಿತಿ ಕೊಟ್ಟೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲ್ ನಗರ, ಮಡಿಕೇರಿ. ಕೊಡವತಕ್ಕ ಎಳ್ತುಗಾರರ ಕೂಟ ಪ್ರಕಟಿಸಿದ ಕೋಟ್ರಂಗಡ ಸಜನಿ ಸೋಮಯ್ಯ ಕಾದಂಬರಿ ಆಧಾರಿತ ಕಾಳಿಮಾಡ ದಿನೇಶ್ ನಾಚಪ್ಪ ನಿರ್ದೇಶನದ ಕೊಡವ ಸಿನಿಮಾ ನೆಲ್ಚಿ ಬಳಿ ಶ್ರೀಮಂಗಲ ಸೊಸೈಟಿ ಹಾಲ್ನಲ್ಲಿ ನಾಳೆ ಭಾನುವಾರ ಬೆಳಿಗ್ಗೆ 11, ಮಧ್ಯಾಹ್ನ 2 ಹಾಗೂ ಸಂಜೆ 6 ಪ್ರದರ್ಶನ. ಬನ್ನಿ ನೋಡಿ ಪ್ರೋತ್ಸಾಹಿಸಿ. ಕೊಡವ ಸಿನಿಮಾ ನೆಲ್ಚಿ ಬಳಿ. ಕೋಣಗೇರಿ ಗ್ರಾಮ ಚಕ್ಕೇರ ಒಕ್ಕತ್ರ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಬಾರ್ ನಾಳೆ ನಾರಾಚ ಪಾಲಕ 10 ಒಕ್ಕತ್ರ ಕೈ ಮಡತ್ಲು ನಡ್ಪ. ಒಕ್ಕಕಾರ ತಾಮನೆ ಮೊಳಿಯ ಸಂಸಾರಡೆ ಬಂದಿತ್ತು ಗುರುಕಾರಣಂಡ ಆಶೀರ್ವಾದ ಪಡೆದೋಣಂದು ಚಕ್ಕೇರ ಒಕ್ಕತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಟ್ಟಿತು. ಮಡಿಕೇರಿಯಲ್ಲಿ ಮತ್ತೆ ಬಾಯಲ್ಲಿ ನೀರುಣಿಸುವ ದೋಸಾ ಫೆಸ್ಟ್. ಹೌದು, ಮಡಿಕೇರಿಯ ಹೋಟೆಲ್ ದ ಫೋರ್ಟ್ ಮರ್ಕರದಲ್ಲಿ ಡಿಸೆಂಬರ್ 15 ಸಂಜೆ 4-7 ಸುಮಾರು 100 ಬಗೆಯ ವೆಜ್ ಅಂಡ್ ನಾನ್ ವೆಜ್ ದೋಸೆಗಳನ್ನು ಸವಿಯುವ ಅವಕಾಶ. ನಿಮ್ಮ ಆಯ್ಕೆಯ ದೋಸೆಯನ್ನು ಸವಿಯಲು ಇಂದೇ ಟೇಬಲ್ ಕಾಯ್ದಿರಿಸಿ. ಹೋಟೆಲ್ ದ ಫೋರ್ಟ್ ಮರ್ಕರ, ಕೊಡವ ಸಮಾಜ ಕಾಂಪ್ಲೆಕ್ಸ್, ಮಡಿಕೇರಿ. 08272226 ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ NABH ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ಅನಂತ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆಶಸ್ತ್ರ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಜನತಾ ಬಜಾರ್ ಮಡಿಕೇರಿ. ನಮ್ಮಲ್ಲಿ ದಿನಬಳಕೆಯ ದಿನಸಿ ಸಾಮಗ್ರಿಗಳು, ಮನೆ ಬಳಕೆಯ ಎಲ್ಲ ವಸ್ತುಗಳು ಸೇರಿದಂತೆ ಕಾಫಿ ಕುಯಿಲಿಗೆ ಬೇಕಾದ ಕುಕ್ಕೆಗಳು, ತಾಟುಗಳು, ಕಾಫಿ ಒಣಗಿಸಲು ಬೇಕಾದ ಗುಣಮಟ್ಟದ ತಾರ್ಪಾಲಗಳು ಕಡಿಮೆ ದರದಲ್ಲಿ ದೊರೆಯುತ್ತದೆ. ಬನ್ನಿ ಜನತಾ ಬಜಾರ್ ಮಡಿಕೇರಿ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಚಿಕ್ಕಮುಂಡೂರು ಮುಂಡು ಮಾಡ ಒಕ್ಕತ್ರ ಗುರುಕಾರಣಂಗ ಮೀದಿ ಬೆಪ್ಪ ಕಾರ್ಬಾರ್ ನಾಳೆ ಪಲಕ 10 ಒಕ್ಕತ್ರ ಐನು ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಮೌಳ್ಯ ಸಂಸಾರಡೆ ಬಂದಿತ್ತು ಗುರುಕಾರಣಂಡ ಆಶೀರ್ವಾದ ಪಡೆದೋನಂದು ಮುಂಡು ಮಾಡ ಒಕ್ಕತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಟ್ಟಿತು. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕೇಳುಗರಿ, ನಾಳೆ ಬೆಳಿಗ್ಗೆ 9 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಬೋಜಿ ಬದುಕರ ಬಂಬಂಗ ಸಾಧಕಂಗಳ ಕೂಡ ತಕ್ಕಬಾಕ ಮಾಲಿಕೆ ನಡಿಕೇರಿಯಂಡ ಬೋಸ್ ಮಂದಣ್ಣ ಅವರೊಂದಿಗೆ ಮಾತುಕತೆ ಭಾಗ 1 ಪ್ರಸಾರವಾಗುವುದು. ಇವರೊಂದಿಗೆ ಕುಂಡಿಯೋಲಂಡ ದಿನೇಶ್ ಕಾರ್ಯಪ್ಪ, ನಿರ್ವಹಣೆ ಕೂಪದಿರ ಶಾರದಾ ನಂಜಪ್ಪ. ಬಳಿಕ ಪುತ್ತರಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ, ಚಂಗೇಟಿರ ಸೋಮಣ್ಣ ಅವರಿಂದ ಪುತ್ತರಿ ಬಗ್ಗೆ ಮಾಹಿತಿಯನ್ನ ಕೇಳಬಹುದು. ಮೈಸೂರು ಫರ್ಟಿಲಿಟಿ ಸೆಂಟರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಸಿಂಗಾಪುರ್ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇಂಸೆ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಮೈಸೂರು ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಿ. ವಿಜಯನಗರ 4th ಸ್ಟೇಜ್, ಔಟರ್ ರಿಂಗ್ ರೋಡ್, ಮೈಸೂರು. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 9019161221. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನ ವಜ್ರ ಡೈಮಂಡ್ ಫೆಸ್ಟ್ ಪ್ರಯುಕ್ತ 100,000 ಮೇಲ್ಪಟ್ಟ ಡೈಮಂಡ್ ಆಭರಣಗಳ ಖರೀದಿಯ ಮೇಲೆ ಬೋಟ್ ಬ್ಲೂಟೂತ್ ಸ್ಪೀಕರ್ ಫ್ರೀ. ಈ ಆಫರ್ December 1-10 ಮಾತ್ರ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್. ಆಕಾಶವಾಣಿ ಮಡಿಕೇರಿ. ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕೊಡಗು ಕಾಪಿ ಮೇಳಕ್ಕೆ ಮಡಿಕೇರಿಯ ಗ್ರೇಟರ್ ರಾಜಾ ಸೀಟಿಲ್ ಗಣ್ಯಂಗ ಇಂದು ಚಾಲನೆ ಕೊಡ್ತತ್ತು. ಬೈಜ ತಕ್ಕ ಪರಂದ ಜಿಲ್ಲಾಧಿಕಾರಿ ಡಾ ಸತೀಶ್ ಕಾಪಿ ಬಳರ ಮಹತ್ವತನ ಎಲ್ಲರೂ ಅರಂಜೋಂಡು ಅನ್ನೋ ಉದ್ದೇಶತ್ ಕೊಡಗು ಕಾಪಿ ಮೇಳತನ ಆಯೋಜನೆ ಮಾಡಿತ್ತು. ಇದಂಗ್ ಸಾರ್ವಜನಿಕಂಗ ಪಿಂಜ ಪ್ರವಾಸಿಯಡೆ ಇಂಜ ನಲ್ಲ ಪುರುಡು ಕಟ್ಟಿತ್ತು ಎಂದು ಅಣಿಚಿ. ಮಡಿಕೇರಿ ನಗರಸಭೆ ಅಧ್ಯಕ್ಷಗಳನ್ನು ನೆರವಂಡ ಅನಿತಾ ಪೂವಯ್ಯ ತಕ್ಕ ಪರಂದಿತ್ತು ಕಾಪಿ ಪಿಂಜ ನಲ್ಲಮಳು ಬಳೆನುಂಡು ಬದುಕು ಕಟ್ಟಿಯಂಡ ಜಿಲ್ಲರ ಬೊಳೆಕಾರಕ್ ಈ ಮೇಳತನುಂಡು ನಲ್ಲ ಪ್ರಚಾರ ಕಟ್ಟಿನಕ್ಕೆ ಆಪ ಅಂದ ಅಭಿಪ್ರಾಯ ಪರಂದತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಆಕಾಶ್ ಕೂಡನಿಕೆ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿಂಜತ್ತು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಪೊಲೀಸ್ ಇಲಾಖೆ ಪಿಂಜ ವಕೀಲಂಗಡ ಸಂಘತರ ಕೂಟಾದ ನೆಲು ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮ ಜಿಲ್ಲಾಡಳಿತ ಭವನತ್ತು ಇಂದು ನಡೆದತ್ತು. ಪ್ರಧಾನ ಜಿಲ್ಲಾ ಪಿಂಜ ಸೆಷನ್ಸ್ ನ್ಯಾಯಾಧೀಶಗಳನ್ನು ಭೃಂಗೇಶ್ ಜಿಲ್ಲಾಧಿಕಾರಿ ಡಾ ಸತೀಶ್ ಕೂಡನಕ್ಕೆ ಕಾರ್ಯಕ್ರಮಕ್ಕೆ ಹಾಜರಿಂಜ ಖನಪಟ್ಟವು ತಕ್ಕ ಬರಂದಿತ್ತು. ಮಾನವ ಹಕ್ಕರ ಮಹತ್ವ ಮಾನವ ಹಕ್ಕರ ಉಲ್ಲಂಘನೆ ಆಕತನಕ್ಕೆ ತಡಪಕ್ಕೆ ಕಾನೂನು ವ್ಯವಸ್ಥೆಯ ಮೇಲೆ ಮಾಹಿತಿ ಕೊಡ್ತತ್ತು. ಬುಡಕಟ್ಟು ಸಂಸ್ಕೃತಿ ಅಧ್ಯಯನ ಕೇಂದ್ರ ಕೊಡವಾಮೆ ಪಿಂಜ ವಿರಾಜಪೇಟೆರ ಕೊಡವ ಪೊಮ್ಮಕಡ ಒಕ್ಕೂಟತರ ಕೂಟಾದ ನೆಲೆ ಕೊಡವ ಚರಿತ್ರೆ ಅನ್ನೋ ವಿಷಯತ್ತು ವಿಚಾರಗೋಷ್ಠಿ ಇದೇ 12 ಪೊಲಕ 9:30 ಗಂಟೆಗೆ ವಿರಾಜಪೇಟೆ ಕೊಡವ ಸಮಾಜದ ನೆರಪ. ಖನ್ನಪಟ್ಟವು ಕೂಡಿಯಾಡುವ ಈ